ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರ, ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕುರಿತು ಜವಳಗೇರದ ಪಶುವೈದ್ಯರಾದ ರವೀಂದ್ರನಾಥ್ ಸರ್ಕಾರ್ ಅವರೊಡನೆ ಸಂದರ್ಶನವನ, ಹಾಗೆ ಹಿಂಗಾರು ಬೆಳೆಗಳಲ್ಲಿ ರೋಗ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಅಮರೇಶ್ ವೈಎಸ್ ಅವರಿಂದ ಮಾಹಿತಿಯನ್ನ, ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತು ಹನುಮನಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಅಶೋಕ್ ಪಿ ಅವರೊಡನೆ ಸಂದರ್ಶನವನ, ನಂತರ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ದಾಣೆ, ಕೊನೆಯಲ್ಲಿ ದೇವದುರ್ಗ ತಾಲೂಕಿನ ಮಹಾದೇವಮ್ಮ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಆಲಿಸೋಣ. ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕುರಿತು ಜವಳಗೇರದ ಪಶುವೈದ್ಯರಾದ ರವೀಂದ್ರನಾಥ್ ಸರ್ಕಾರ್ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಗಳಲ್ಲಿ ಬರ್ತಕ್ಕಂಥ ನೀಲಿ ನಾಲಿಗೆ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಡಾಕ್ಟರ್ ರವೀಂದ್ರನಾಥ್ ಅವರು ನಮ್ಮ ರೈತರಿಗೆ ಮಾಡಿಕೊಡ್ತಾ ಇದ್ದಾರೆ. ಜವಳಗೇರ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ರವೀಂದ್ರನಾಥ್ ಸರ್ಕಾರ್ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಡಾಕ್ಟರ್, ಮೊದಲನೇದಾಗಿ ಹೇಳಿ ನಮ್ಮ ರೈತರಿಗೆ, ನೀಲಿ ನಾಲಿಗೆ ರೋಗ ವಿಶೇಷವಾಗಿ ಕುರಿ ಮತ್ತು ಆಡುಗಳಲ್ಲಿ ಎರಡೂ ಪ್ರಾಣಿಗಳಲ್ಲಿ ಕಂಡುಬರುತ್ತಾ ಹೇಗೆ, ಯಾವ ಒಂದು ಸೀಸನಲ್ಲಿ ಬರುತ್ತಂತಿರ್ತಾವೆ ಹೇಳಿ ಸರ್. ನಮಸ್ಕಾರ ರೈತ ಬಾಂಧವರೇ. ನೀಲಿ ನಾಲಿಗೆ ರೋಗ ಇದು ಒಂದು ವೈರಾಣುಲಿಂದ ಬರುವಂತ ರೋಗ. ಈಗ ವೈರಾಣುಲಿಂದ ಬರುವಂತ ರೋಗ ಇದು ಒಂದೊಂದು ಋತುವಿನಲ್ಲಿ ಬರುತ್ತೆ. ಯಾವಾಗ ಅಂದರೆ ಹೆಚ್ಚು ಕಡಿಮೆ ನಾವು ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಶುರು ಆಗಿ ಚಳಿಗಾಲದವರೆಗೆ ಈ ರೋಗದ ಪ್ರಭಾವ ನಾವು ಕಾಣ್ತೀವಿ. ಇದ್ರದ್ದು ಔಟ್ಬ್ರೇಕ್ ಈ ವರ್ಷ ಅಂತೂ ಈ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಆಗಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದೆ. ಸಾಮಾನ್ಯವಾಗಿ ನೀಲಿ ನಾಲಿಗೆ ರೋಗ ಪ್ರತಿ ವರ್ಷವೂ ನಮ್ಮ ಜಿಲ್ಲೆಯಲ್ಲಿ ಕಾಣಿಸ್ತಿದೆ, ನೀವು ಸಾಕಷ್ಟು ಅನುಭವ ಇದೆ ನಿಮಗೆ, ಪ್ರತಿ ವರ್ಷವೂ ನೀಲಿನಾಲಿಗೆ ರೋಗ ನಮ್ಮಲ್ಲಿ ಕಾಣಿಸ್ತಾ ಇದೆ ಅಂತೀರಾ, ಆಡು ಮತ್ತು ಕುರಿಗಳಲ್ಲಿ ಎರಡರಲ್ಲಿ? ಸರ್, ಇದು ಆಡು ಮತ್ತು ಕುರಿಗಳಿಗೆ ಎರಡಕ್ಕೂ ಬರುತ್ತೆ. ಎಲ್ಲ ರುಮಿನೆಂಟ್ಸ್ ಅಂದರೆ ಮೇವು ಮೇಯುವಂಥ ಪ್ರಾಣಿಗಳಿಗೆ ಬರುತ್ತೆ, ಬಟ್ ಬರುತ್ತೆ ಆದರೆ ಅದರಲ್ಲೇ ಜಾಸ್ತಿ ಬರಲ್ಲ ಸರ್. ಈ ಹೆಚ್ಚು ಅಂದರೆ ಕುರಿಗಳಲ್ಲೇ ಬರೋದು, ಆಡುಗಳಿಗೆ ಬಹಳ ಅಪರೂಪ, ಒಂದೊಂದು ಟೈಮ್ ಬರಬಹುದು. ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಇದು ಕಾಣಿಸ್ತಾ ಇದೆ ಸರ್? ಪ್ರತಿ ವರ್ಷ ಹೆಚ್ಚು ಕಡಿಮೆ ಒಂದೆರಡು ಕಾಣಿಸ್ತಾವ. ಆದರೆ ಯಾವ ವೈರಸ್ ರೋಗ ಆಗಲಿ ಇದು ಹೆಚ್ಚು ಪ್ರಖರತೆ ಇದರದು ಇರೋದು 4 ವರ್ಷ ಅಥವಾ 5 ವರ್ಷಕ್ಕೆ ಒಮ್ಮೆ. ಹೆಚ್ಚು ಔಟ್ ಬ್ರೇಕ್ ನಾವು ಕಾಣ್ತಾ ಇರೋದು 5 ವರ್ಷಕ್ಕೆ ಒಮ್ಮೆ. ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆದಾರರು ಹೇಗೆ ಇದನ್ನು ಕಂಡುಹಿಡಿಬೇಕು, ನೀಲಿ ನಾಲಿಗೆ ರೋಗ ಬಂದಿದೆ ಇನಿಷಿಯಲ್ ಸ್ಟೇಜಲ್ಲಿ ಕಂಡುಹಿಡಿದು ಭಾಳ ಮುಖ್ಯ, ರೈತರು ಅಥವಾ ಕುರಿ ಸಾಕಾಣಿಕೆದಾರರು ಹೇಗೆ ಕಂಡುಹಿಡಬೇಕು ಅದನ್ನು? ರೋಗದ ಲಕ್ಷಣಗಳು ಹೇಳ್ತೀನಿ. ಈ ಕುರಿಗಳಲ್ಲಿ ರೋಗ ಬಂದಾಗ ಅತಿಯಾದ ಜ್ವರ ಬರುತ್ತೆ, ಅದು 106 ರಿಂದ 107 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟು ಜ್ವರ ಇರುತ್ತೆ. ಮೇಯೋದು ಬಿಟ್ಟು ಬಿಡುತ್ತೆ. ಆಮೇಲೆ ಬಾಯಲ್ಲಿ ನೊರೆ ಟೈಪ್ ಜೊಲ್ಲು ಬರುತ್ತೆ. ಆಮೇಲೆ ಮೊಸಳೆಯಲ್ಲಿ ಗಾಯ ಕಾಣಿಸುತ್ತೆ. ಆಮೇಲೆ ಲ್ಯಾಮಿನೈಟಿಸ್ ಅಂತಾರೆ, ಕಾಲು ನೋವಾಗೋದು. ಆಮೇಲೆ ಒಂದೊಂದು ಟೈಮು ಈ ನೆಕ್ ಪ್ಯಾರಲೈಸಿಸ್ ಅಂದರೆ ಈ ಕುತ್ತಿಗೆ ಬೆಂಡಾಗಿ ಆಗಿರೋದು, ಇವೆಲ್ಲ ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಹೇಗಿದು ಒಂದು ಕುರಿಯಲ್ಲಿ ಮೊದಲಿಗೆ ಕಂಡು ಬರುತ್ತೆ? ಸದ್ಯ ಒಂದು 200 ಕುರಿ ಇದ್ವಪ್ಪ ಅಂತ ತಿಳ್ಕೊ, ನೀವು ಒಂದು ಕುರಿಯಲ್ಲಿ ಎಲ್ಲೋ ಕಾಣಿಸ್ತದೆ, ಅವಾಗ ಏನು ಅವರು ತಕ್ಷಣ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಕುರಿ ಸಾಕಾಣಿಕೆದಾರರು? ಈ ರೋಗ ತಡೆಗಟ್ಟ ಸಲುವಾಗಿ ಮುಂಜಾಗ್ರತೆ ಕ್ರಮವಾಗಿ ಏನಂದರೆ, ಅವರು ಒಂದು ತೆಗ್ಗು ಪ್ರದೇಶ ಆಗಲಿ ಅಥವಾ ಬಹಳ ಉಷ್ಣಾಂಶ ಇರೋದು ಪ್ರದೇಶ ಅಥವಾ ಬಹಳ ಕಾಡು ಪ್ರದೇಶ ಬಿಟ್ಟು ಬಿಡಬೇಕು. ಬಯಲಾದ ಭೂಮಿಯಲ್ಲಿ ಅವರು ಕುರಿಗಳು ತಬ್ಬೇಕು, ಅಲ್ಲಿ ಗಾಳಿ ಆಡ್ತಾ ಇರಬೇಕು. ಈ ರೋಗ ಯೂಶ್ವಲಿ ಹರಡೋದು ಒಂದು ವೆಕ್ಟರ್ನಿಂದ, ಅಂದರೆ ಒಂದು ಕಡತ ಹುಳಲಿಂದ, ಬೈಟಿಂಗ್ ಫ್ಲೈಸ್ ಆ ವೆಕ್ಟರ್. ಒಂದೊಂದು ಟೈಮ್ ಟಿಕ್ಸ್ಲಿಂದನೂ ಬರುತ್ತೆ, ಒಂದೊಂದು ಟೈಮ್ ಬೈಟಿಂಗ್ ಫ್ಲೈಸ್ ಹೆಚ್ಚು ಇರೋದು ಅಂದರೆ ಕಾಡು ಪ್ರದೇಶದಲ್ಲಿ. ಆ ಕಾಡು ಪ್ರದೇಶ ಅವರು ತಪ್ಪಿಸ್ಬೇಕು ಸರ್. ಸೊ ತಪ್ಪಿಸಿದರೆ ಏನಾಗ್ತದೆ, ಸ್ವಲ್ಪ ಇದ್ರದ್ದು ಪ್ರಭಾವ ಕಡಿಮೆ ಆಗುತ್ತೆ ಸರ್. ಅಂದರೆ ಒಂದು ಸೊಳ್ಳೆ ಕಚ್ಚಿ ಅದ್ರದ ಮುಖಾಂತರ ರಕ್ತದ ಸೇರಿ ಮತ್ತೊಂದು ಹುಳ ಒಂದು ಒಂದೊಂದು ಕುರಿಯನ್ನು ಕಚ್ಚಿದಾಗ ಅಲ್ಲಿ ಇದಾಗತ್ತಂತೆ. ಅಂದರೆ ಕಡತ ಹುಳದ ಬಾಯಲ್ಲಿ ಇರುತ್ತೆ, ಸಲ್ವರಿ ಗ್ಲಾಂಡ್ನಲ್ಲಿ ಆ ವೈರಸ್ ಹೋಸ್ಟ್, ಅದು ಕಡದ್ರೇ ಬರುತ್ತೆ. ಬಟ್ ಈ ಒಂದೇ ಅನಿಮಲ್ಸ್ಲಿಂದ ಇನ್ನೊಂದು ಒಂದು ಕುರಿಲಿಂದ ಇನ್ನೊಂದು ಕುರಿಗೆ ಹರಡುವುದಿಲ್ಲ ಇದು. ಅಂದರೆ ಹುಳ ಮಾತ್ರ ಟ್ರಾನ್ಸ್ಫರಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ಹೌದು ಸರ್, ಹೌದು. ಇಲ್ಲಿ ಮುಖ್ಯವಾಗಿ ಏನು ಬರಲಾರದಂತೆ ಮುನ್ನೆಚ್ಚರಿಕೆ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ? ತಾವು ಹೇಳಿದ್ರೆ ಮಳೆಗಾಲ ಪ್ರಾರಂಭವಾಗಿ ಚಳಿಗಾಲದವರೆಗೆ ಇದು ನೀಲಿ ನಾಲಿಗೆ ರೋಗ ಇರ್ತಕ್ಕಂಥ ವಿಚಾರ ಬರಲಾರದಂತೆ ಕುರಿ ಸಾಕಾಣಿಕೆದಾರರು ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಿದೆ ಸರ್? ಇದಕ್ಕೆ ಈಗ ಟ್ರಯಲ್ ಸ್ಟೇಜ್ನಲ್ಲಿ ವ್ಯಾಕ್ಸಿನ್ಸ್ ಕೂಡ ತಯಾರಾಗಿದೆ ಲಸಿಕೆ. ಸೊ ಎಲ್ಲರೂ ಲಸಿಕೆ ಹಾಕಿಸ್ಬೋದು. ಬಟ್ ಏನಾಗಿದೆ, ಈಗ ಲಸಿಕೆ ತಯಾರಾಗಿರೋದು ಓನ್ಲಿ 10 ಸ್ಟ್ರೇನ್ಲಿಂದ, ಈ ವೈರನ್ದು 10 ಸ್ಟ್ರೇನ್ ಪತ್ತೆ ಹಚ್ಚಿದ್ದಾರೆ. ಇದೊಂದು ಮ್ಯೂಟೆಂಟ್ ವೈರಸ್ ಆಗೋದ್ರಿಂದ ಇದು ವರ್ಷ ಬೇರೆ ಬೇರೆ ಬೇರೆ ಬೇರೆ ಸ್ಟ್ರೇನ್ಸ್ ಚೇಂಜ್ ಆಕೊಂತ ಹೋಗ್ತಾ ಇದೆ. ಅದನ್ನ ನಮ್ಮಲ್ಲಿ ವ್ಯಾಕ್ಸಿನ್ಸ್ ಏನು ಕಂಡುಹಿಡಿದಾರೆ, ಅದು ಒಂದು 10 ವರ್ಷ ಹಿಂದೆ ಐಸೋಲೇಟ್ ಮಾಡಿದ್ದು ವೈರಸ್ಲಿಂದ ವ್ಯಾಕ್ಸಿನ್ಸ್ ಕಂಡುಹಿಡಿದ್ದಾರೆ. ಸೊ ಈಗ ಏನಂತಂದ್ರೆ ಅದರದ್ದು ಆ ಸ್ಟ್ರೇನ್ ಇರಲಿಕ್ಕಿಲ್ಲ. ಆಮೇಲೆ ಕ್ರಾಸ್ ಪ್ರೊಟೆಕ್ಷನನ್ನು ಕೊಡ್ತಾ ಇಲ್ಲ. ಸೊ ಆ ವ್ಯಾಕ್ಸಿನ್ಸ್ ಮಾಡಿದರೆ ಆ ಸ್ಟ್ರೇನ್ ಪರ್ಟಿಕ್ಯುಲರ್ 10 ಸ್ಟ್ರೇನ್ಲಿಂದ ತಯಾರು ಮಾಡಿದ್ದಾರೆ. ಆ ಸ್ಟ್ರೇನ್ಲಿಂದಾನೇ ಏನಾದರೂ ನೀಲಿ ನಾಲಿಗೆ ಬಂದರೆ ಕಂಟ್ರೋಲ್ ಆಗುತ್ತೆ ಸರ್. ಅಂದರೆ ನಿಮ್ಮ ವಿಚಾರದಲ್ಲಿ ಇದು ಸ್ಟ್ರೇನ್ ಬದಲಾವಣೆ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಅಂತೀರಾ? ಸುಮಾರು 23 ಸ್ಟ್ರೇನ್ಸ್ ಈಗಾಗಲೇ ಅನಲೈಸ್ ಮಾಡಿದ್ದಾರೆ ಮಾಡಿದ್ದಾರೆ ಸರ್. ಅಂದರೆ ಪರ್ಟಿಕ್ಯುಲರ್ ಸ್ಟ್ರೇನಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಚುಚ್ಚುಮದ್ದು ಆ ಥರ ಕಂಡುಹಿಡಬೇಕಾಗಿದೆ ಸರ್. ಪರ್ಟಿಕ್ಯುಲರ್ ಸ್ಟ್ರೇನ್ಲಿಂದನೇ ಅದು ಆ್ಯಕ್ಚುಲಿ ಎಷ್ಟು ಸ್ಟ್ರೇನ್ ಇದೆ ಆ ಸ್ಟ್ರೇನ್ಸ್ಲಿಂದನೇ ವ್ಯಾಕ್ಸಿನ್ಸ್ ತಯಾರಾಗಿದ್ದರೆ. 23 ಸ್ಟ್ರೇನ್ಸ್ ಈಗ ಸದ್ಯಕ್ಕೆ ಇರಲಿಕ್ಕಿಲ್ಲ. ಬಟ್ ಪ್ರೀವಿಯಸ್ಲಿ ಇನ್ನು 10 ವರ್ಷ ಹಿಂದೆ ಯಾವ ಸ್ಟ್ರೇನ್ಸ್ ಒಂದು 7 ಸ್ಟ್ರೇನ್ಸ್ ಇದ್ದವು, ಆ ಸ್ಟ್ರೇನ್ಸ್ ಈಗ ಸದ್ಯಕ್ಕೆ ಇಲ್ಲ. ಈಗ ಸ್ಟ್ರೇನ್ ಚೇಂಜ್ ಆಕೊಂತ ಬೇರೆ ಬೇರೆ ಸ್ಟ್ರೇನ್ ಆಗಿದೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಯಾವ ಸ್ಟ್ರೇನ್ಸ್ ಇದೆ ಆ ಸ್ಟ್ರೇನ್ಲಿಂದ ನಾವು ವ್ಯಾಕ್ಸಿನ್ಸ್ ಕಂಡುಹಿಡಿದು ಉತ್ತಮ. ಹೇಗೆ ನಿಮ್ಮ ಇಲಾಖೆ ವತಿಯಿಂದ ನೀಲಿ ನಾಲಿಗೆ ರೋಗದ ವಿರುದ್ಧ ಪ್ರತಿ ವರ್ಷ ಲಸಿಕೆ ಹಾಕಿಸ್ತಾ ಇರ್ತೀರ ಅಥವಾ ಔಟ್ ಬ್ರೇಕ್ ಆದಾಗ ಮಾತ್ರ ಲಸಿಕೆ ಕಾರ್ಯಕ್ರಮ ನಡೀತಾ ಇರ್ತದ, ಹೇಗೆ ಸರ್? ಕೆಲವೊಂದು ಪಾಕೆಟ್ನಲ್ಲಿ ಹೆಚ್ಚು ಔಟ್ ಬ್ರೇಕ್ ನಾವು ಕಾಣ್ತೀವಿ ಪ್ರತಿ ವರ್ಷ. ಆ ಪಾಕೆಟ್ನಲ್ಲಿ ಮುಂಜಾಗ್ರತೆಯಾಗಿ ನಾವು ಎಲ್ಲ ರಿಪೋರ್ಟ್ಸ್ ಕಳಿಸಿರ್ತೀವಿ. ಆ ರಿಪೋರ್ಟ್ಸ್ ಅನುಜಾಯಿ ಅಲ್ಲಿ ವ್ಯಾಕ್ಸಿನ್ಗಳು ಸಪ್ಲೈ ಆಗಿರುತ್ತದೆ. ಆ ವ್ಯಾಕ್ಸಿನ್ಸ್ ನಾವು ಮುಂಜಾಗ್ರತವಾಗಿ ಮಾಡ್ತೀವಿ ಸರ್. ಹೇಗೆ ವರ್ಷದಲ್ಲಿ 2 ಸಲ 1 ಸಲ ಲಸಿಕೆ ಪ್ರತಿ ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಹಾಕಿಸ್ಬೇಕು, ಹೇಗೆ? ಸೊ ಪ್ರತಿ ವರ್ಷ ಹಾಕಿಸ್ಬೇಕು, 1 ವರ್ಷಕ್ಕೆ 1 ಸಲ ಸರ್. ಈಗ ಲಸಿಕೆ ಹಾಕಿದ ಮೇಲೂ ಒಮ್ಮೆ ಬರುವ ಸಾಧ್ಯತೆಗಳಿರ್ತವೆ, ಬಂದ ಮೇಲೆ ಏನಾದರೂ ಅದಕ್ಕೆ ಉಪಚಾರ ಏನೇನು ಮಾಡಬಹುದು? ಈಗ ತಾವು ಹೇಳಿದ್ರೆ ಜ್ವಲ್ಲು ಸುರಿತಿರ್ತದ, ನೊರೆ ಬರ್ತದ, ಗೋಣು ಒಂಥರ ಸ್ವಟ್ಟ ಆಗ್ತದ, ಕಾಲು ಊತ್ಕೊಂಡು ನಡೆದು ಕಷ್ಟ ಆಗತ್ತಂತಕ್ಕಂಥ ಒಂದು ಲಕ್ಷಣಗಳನ್ನು ಹೇಳಿದಿರ್ತಾವೆ ನೀಲಿ ನಾಲಿಗೆ ರೋಗದ ಲಕ್ಷಣ. ಈಗ ಬಂದಾಗ ಕುರಿ ಸಾಕಾಣಿಕೆದಾರರು ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಏನು ಮಾಡಬೇಕಂತ? ಈಗ ಸದ್ಯಕ್ಕೆ ಒಳ್ಳೆ ಕಾಂಪಿಟೇಟಿವ್ ವ್ಯಾಕ್ಸಿನ್ಸ್ ಕೂಡ ಇಲ್ಲ, ಲಸಿಕೆ ಕೂಡ ಇಲ್ಲ. ಸೊ ಬಂದ ನಂತರನೇ ಚಿಕಿತ್ಸೆಯನ್ನು ಬಹಳ ಮುಖ್ಯವಾದದ್ದು ಜಾನುವಾರು ಉಳಿಸಲಿಕ್ಕೆ. ಸೊ ಈಗ ಬಂದು ಕುರಿಗೆ ಏನು ಲಕ್ಷಣ ಆಗಿರುತ್ತದೆ ಆ ಲಕ್ಷಣನ ಜೈ ನಾವು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಸೊ ಒಂದು ಮುಖ್ಯವಾಗಿ ಒಂದು ಆ್ಯಂಟಿಬಯೋಟಿಕ್ ಒಂದು ಚಲೋ ಈಗ ಹೈಯರ್ ಆ್ಯಂಟಿಬಯೋಟಿಕ್ಸ್ ಒಂದು ಹಾಕೋದು. ನೆಕ್ಸ್ಟು ಆ್ಯಂಟಿಪೈರೆಟಿಕ್ ಅಂದರೆ ಈ ನೋವು ನಿವಾರಕ ಒಂದು ಇಂಜೆಕ್ಷನ್. ಆಮೇಲೆ ಈ ಪ್ಯಾರಲೈಸಿಸ್ ಕೂಡ ಆಗುತ್ತೆ ಲಾಸ್ಟ್ ಲಾಸ್ಟಿಗೆ ಕುತ್ತಿಗೆ ಬೆಂಡ್ ಆಗೋದು, ಅದಕ್ಕೆ ನಾವು ಒಂದು ಮಿಥೈಲ್ ಕೋಬಾಲಮಿನ್ ಅಂತ ಒಂದು ವಿಟಮಿನ್ B12 ಇಂಜೆಕ್ಷನ್ ಕೂಡ ಮಾಡ್ತೀವಿ. ಆಮೇಲೆ ಈ ಮಖಕ್ಕೆ ಗಾಯ ಆಗಿರ್ತದೆ ಮೇವು ಮೇಯಕ್ಕೆ ಆಗೋದಿಲ್ಲ ಆವಾಗ ಏನೊಂದು ಗಂಜಿ ಗಿಂಜಿ ಕುಡಿಸ್ಬೇಕು. ಆಮೇಲೆ ಈ ಮಖ ಡೈಲಿ 1:1000 PPM ಇದು ಪೊಟ್ಯಾಷಿಯಂ ಪರ್ಮನೆಂಟ್ ಆ ಸೊಲ್ಯೂಷನ್ಲಿಂದ ಬಾಯಿ ತೊಳೆದು ಬಾಯಿಯಲ್ಲಿ ಬೋರೋಗ್ಲಿಸರಿನ್ ಅಂತ ಒಂದು ಪೇಸ್ಟ್ ಇದೆ ಆ ಪೇಸ್ಟನ್ನು ಹಚ್ಚಬಹುದು ಸರ್. ನೀವು ಈಗ ಸಾಮಾನ್ಯವಾಗಿ ಒಂದು ಕುರಿಗೆ ಬಂದಾಗ ಕುರಿಯನ್ನು ಸಪ್ರೇಟ್ ಆಗಿ ನೋಡಿ ನಾವು ನೋಡ್ತಿರ್ತೀವಿ, ಹಾಗೆ ಮಿಕ್ಸ್ ಮಾಡಿ ಕುರಿ ಸಾಕಾಣಿಕೆದಾರರು ಅದನ್ನು ಹೊಡ್ಕೊಂಡು ಹೋಗ್ತಿರ್ತಾರೆ ಮೇಯಿಸ್ಲಿಕ್ಕೆಲ್ಲ, ಬಂದಾಗ ಅದನ್ನ ಏನಾದ್ರು ಸಪ್ರೇಟ್ ಆಗಿ ಆರೈಕೆ ಮಾಡಿ ಇಡೋದು ಒಳ್ಳೇದಂತೀರಿ ಹೇಗೆ? ರೋಗದ್ರಗೊಂಡ ಯಾವ ಜಾನುವಾರುಗಳು ಬೇರೆ ಮಾಡಬೇಕು, ಬೇರೆ ಮಾಡಿಕೊಂಡು ಅವು ಹಟ್ಟಿಯಲ್ಲಿ ಬಿಟ್ಟು ಹೋಗತಕ್ಕಂದು ಒಂದು ಗಿಡದ ಕೆಳಗೆ ನೆರಳಿನಲ್ಲಿ ಅದನ್ನು ಇಟ್ಟುಕೊಂಡು ಬೇರೆ ಆರೋಗ್ಯವಂತ ಜಾನುವಾರುಗಳು ಹೊಡ್ಕೊಂಡು ಹೋಗ್ಬೇಕು ಸರ್ ಮೈಸೂರು. ಅದಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಆಹಾರಗಳನ್ನು ಸ್ಪೆಷಲ್ ಆಗಿ ಕೊಡ್ಬೇಕು ಅದಕ್ಕೆ ತಿನ್ಲಿಕ್ಕೆ? ತಿನ್ಲಿಕ್ಕೆ ಅವು ಮೆತ್ತಗೇನಿರೋದು ಮೇವುಗಳು ತಂದು ಹಾಕ್ಬೋದು. ಆಮೇಲೆ ಅದು ಏನು ಈಗ ಕಾಳುಗಳು ಆಮೇಲೆ ಯಾವುದೊಂದು ಗಂಜಿ ತಯಾರು ಮಾಡಿ ಗಂಜಿನೂ ಕುಡಿಸ್ಬೋದು. ಆಮೇಲೆ ಡಿಹೈಡ್ರೇಷನ್ ಆಗೋದು ಚಾನ್ಸಸ್ ಉಂಟು, ಸೊ ಅದಕ್ಕೆ ORS ಪ್ಯಾಕೆಟ್ದು ನೀರನ್ನು ಕೂಡ ಕುಡಿಸ್ಬೋದು. ಹೇಗೆ ಇದು ನೀಲಿ ನಾಲಿಗೆ ರೋಗ ಮರಣಾಂತಿಕ ರೋಗ ಅಂತೀರಾ, ಇದರಿಂದ ಭಾಳಷ್ಟು ಹಾನಿಯಾಗುವ ಸಾಧ್ಯತೆ ಇರ್ತತ್ತ, ಹೇಗೆ ಅಂತೀರಿ ಸರ್? ಈ ನೀಲಿ ನಾಲಿಗೆ ರೋಗ ಆ್ಯಕ್ಚುಲಿ ಇದ್ರದ್ದು ಮಾರ್ಬಿಡಿಟಿ ಅಂದರೆ ರೋಗದ್ರಕ್ಕೆ ಆಗೋದು ಚಾನ್ಸಸ್ ಸುಮಾರು 100 ಕುರಿಯಾಗ 10-25 ಕುರಿ ರೋಗದ್ರಕ್ಕೆ ಗುಣಬಹುದು. ಆಮೇಲೆ ಅದರದ್ದು ಮಾರ್ಟಾಲಿಟಿ ಅಂದರೆ ಈ 15 ಕುರಿಯಾಗ 2-5% ಮಾರ್ಟಾಲಿಟಿ ಇದೆ ಸರ್. ಇದು ಹೇಗೆ ಇದು ಬರಲಾರದಂತೆ ಮಾಡ್ಬೇಕಾದ್ರೆ ಲಸಿಕೆ ಅಂತ ಹೇಳಿದ್ರೆ ಇದನ್ನು ಇದನ್ನು ಬಿಟ್ಟು ಇದನ್ನು ಹೊರತಾಗಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಲಸಿಕೆ ಹೊರತಾಗಿ ಮತ್ತು ಬೇರೆ ಏನು ಒಂದು ಮುನ್ನೆಚ್ಚರಿಕೆ ತಗೋಬೇಕು ಕುರಿ ಸಾಕಾಣಿಕೆದಾರರು? ಸರ್, ಜಾನುವಾರುಗಳು ಮಳೆಗಾಲದ ಮುಂಚಿತವಾಗಿ ಯಾವುದೊಂದು ಒಳ್ಳೆಯ ಗಾಳಿಯಾಡುವಂಥ ಬಯಲು ಪ್ರದೇಶದಲ್ಲಿ ತಬ್ಬಬೇಕು. ಆಮೇಲೆ ಅದಕ್ಕೆ ಆಹಾರ ಅದರದ್ದು ಏನು ಇಮ್ಯುನಿಟಿ ಸರಿ ಮಾಡುವ ಸಲುವಾಗಿ ಅವಾಗವಾಗ ಜಂತುನಾಶಕ ಔಷಧಿ ಆಮೇಲೆ ಬೇರೆ ಬೇರೆ ಕ್ಯಾಲ್ಶಿಯಂ ಟಾನಿಕ್ಗಳು ಇವೆಲ್ಲ ಹಾಕೊತಾ ಇದ್ರೆ ಏನಾಗ್ತದೆ, ಇಮ್ಯುನಿಟಿ ಚೆನ್ನಾಗಿದ್ದರೆ ಆ ರೋಗ ಹೆಚ್ಚು ಈ ಪ್ರಕಾರ ತೋರಿಸುವುದಿಲ್ಲ ಸರ್. ಹೇಗೆ ಪ್ರತಿ ವರ್ಷ ಕುರಿ ಸಾಕಾಣಿಕೆದವರು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಲಿಕ್ಕೆ ಹೇಳ್ತೀರಾ, ಸಲಹೆ ಸೂಚನೆಗಳನ್ನು ಕೊಡ್ತೀರಾ ತಾವು ನೀಲಿ ನಾಲಿಗೆ ರೋಗಕ್ಕೆ? ನೀಲಿ ನಾಲಿಗೆದು ಆ್ಯಕ್ಚುಲಿ ಕಾಂಪಿಟೇಟಿವ್ ವ್ಯಾಕ್ಸಿನ್ಸ್ ಇನ್ನುವರೆಗೆ ಬಂದಿಲ್ಲ ಮಾರ್ಕೆಟ್ನಲ್ಲಿ. ಸೊ ಅದು ಬಂದಾಗ ಕುರಿಗಾರರಿಗೆ ಇದು ಉತ್ತಮ ವ್ಯಾಕ್ಸಿನ್ಸ್ ಅಂತ ಅನುಕೂಲ ಆಗುತ್ತೆ ಸರ್. ಒಳ್ಳೆಯದು ರವೀಂದ್ರನಾಥ್ ಅವರು, ನೀವು ಹೇಳಿದಂಥ ವಿಚಾರವನ್ನು ನಮ್ಮ ಕುರಿ ಸಾಕಾಣಿಕೆದಾರರು ಗಮನಿಸಲಿ. ಈ ನೀಲಿ ನಾಲಿಗೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸೋದಾಯ್ತು ಮತ್ತು ಮುನ್ನೆಚ್ಚರಿಕೆಯಾಗಿ ಸಪ್ರೇಷನ್ ಮಾಡಿ ಆ ಕುರಿಯನ್ನು ಆರೈಕೆ ಮಾಡೋದಿರ್ಬೋದು, ಜೊತೆಗೆ ನೀವು ಹೇಳಿದಂಥ ಕೆಲವೊಂದು ಪ್ರಥಮೋಪಚಾರವನ್ನು ಮಾಡೋದ್ರ ಮುಖಾಂತರ ಈ ರೋಗ ಹೆಚ್ಚು ಹರಡದಂತೆ ನಮ್ಮ ಕುರಿ ಸಾಕಾಣಿಕೆದಾರರು ಪ್ರಯತ್ನವನ್ನು ಮಾಡಲಿ ಅಂತೇಳಿ ನಾನು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಕುರಿತು ಜವಳಗೀರದ ಪಶುವೈದ್ಯರಾದ ರವೀಂದ್ರನಾಥ್ ಸರ್ಕಾರ್ ಅವರೊಡನೆ ಸಂದರ್ಶನವನ್ನು ಆಲಿಸಿದರೆ. ರೈತ ಬಂಧವರ ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರ ಈಗ ಕೇಳೋಣ ಹಿಂಗಾರು ಬೆಳೆಗಳಲ್ಲಿ ರೋಗ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಅಮರೇಶ್ ವೈಎಸ್ ಅವರಿಂದ ಮಾಹಿತಿಯನ್ನ. ಮುಖ್ಯವಾಗಿ ನಮ್ಮ ಭಾಗದ ಪ್ರಮುಖ 3 ಹಿಂಗಾರು ಬೆಳೆಗಳಂದ್ರೆ ತಪ್ಪಾಗ ಒಂದು ಜೋಳ, ಕಡಲೆ ಮತ್ತು ಕುಸುಬೆ. ಈ ಭಾಗದಲ್ಲಿ ನಾವು ಜಾಸ್ತಿ ಹಿಂಗಾರಿಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಹಿಂಗಾರಿ ಬೆಳೆಗಳು. ಇವುಗಳಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಜೋಳವನ್ನು ನಾವೆಲ್ಲ ಬೆಳೀತಾ ಇದ್ವಿ. ಜೋಳದಲ್ಲಿ ಬರತಕ್ಕಂಥ ರೋಗದ ಸಮಸ್ಯೆ ಭಾಳ ಇಲ್ಲ. ಹಾಗಾಗಿ ರೈತರಿಗೆ ಒಂದು ಎಚ್ಚರಿಕೆಯನ್ನು ನಾನು ರೋಗ ನಿರ್ವಹಣೆ ಮಾಡಲು ಏನು ಅನುಸರಿಸ್ಬೇಕಂತಂದರೆ, ನೀವೆಲ್ಲ ಗೊತ್ತಿದೆ, ನಿಮ್ಗೆ ಗಂಧಕವನ್ನು ಬೀಜೋಪಚಾರ ಮಾಡಿ ಬಿತ್ತಾ ಇದ್ರಿ. ಅದನ್ನು ಮತ್ತೊಮ್ಮೆ ನಾನು ನಿಮಗೆ ನೆನಪನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಜೋಳ ಬಿತ್ತಬೇಕಂತ ರೈತರು ದಯಮಾಡಿ ಕಂಪಲ್ಸರಿ ಆಗಿ ಗಂಧಕವನ್ನು ಕಲಿಸಿ ಬಿತ್ತೋದ್ರಿಂದ ಮುಂದೆ ಬರ್ತಕ್ಕಂಥ ಕಾಡಿಗೆ ರೋಗ ಇರ್ಬೋದು ಅವೆಲ್ಲವನ್ನು ಕಡಿಮೆ ಆಗುತ್ತೆ. ಇನ್ನು ಕುಸುಬೆಯಲ್ಲಿ ಬಂದಾಗ ಸಹ ನಾವು ಯಾವತ್ತೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿವಿಯರ್ ಪ್ರಮಾಣದಲ್ಲಿ ರೋಗದ ಬಾಧೆ ಕಡಿಮೆ. ಆದರೂ ಸಹ ರೈತರು ಮುನ್ನೆಚ್ಚರಿಕೆಯಾಗಿ ಈ ಬೀಜೋಪಚಾರ ಕಾರ್ಬನ್ ಡೈಜಿನ್ ಅಥವಾ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮುಂದಿನ ಬರ್ತಕ್ಕಂಥ ರೋಗಗಳನ್ನ ಕಡಿಮೆ ಮಾಡಬಹುದು. ಯಾವುದರಲ್ಲಿ? ಕುಸುಬೆಯಲ್ಲಿ. ಇನ್ನು ನೆಕ್ಸ್ಟ್ ಇನ್ನೊಂದು ಮುಖ್ಯ ಬೆಳೆ ಅಂತಂದ್ರೆ ಕಡಲೆ. ಕಡಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ರೋಗದ ಬಗ್ಗೆ ನಾನು ಮಾಹಿತಿಯನ್ನು ನೀಡಲು ಇಷ್ಟಪಡ್ತೇನೆ. ಅದರಲ್ಲಿ ಕಡಲೆಯಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ನಾವು ಈ ಭಾಗದಲ್ಲಿ ಹೊಸ ಒಂದು ರೋಗವನ್ನು ನೋಡ್ತಾ ಇದ್ವಿ. ಅದು ಕುಂಕುಮ ರೋಗ ಅಥವಾ ಭಂಡಾರ ರೋಗ. ಸಾಮಾನ್ಯವಾಗಿ ನಾವು ಸಿರಗುಪ್ಪ ಅಥವಾ ಸಿಂಧಾನೂರು, ಬಳ್ಳಾರಿ, ಯಾತಗಿರಿ ಮತ್ತು ಇತ್ತೀಚಿನ ರಾಯಚೂರು ಜಿಲ್ಲೆಯಲ್ಲಿ ಸಹ ಇದು ಕಳೆದ 3-4 ವರ್ಷಗಳಿಂದ ಕಾಣುತ್ತೆ. ಈ ವರ್ಷನೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಒಂದು ಕಡಲೆ ಬೆಳೀತಕ್ಕಂಥ ರೈತರಿಗೆ ಈ ರೋಗ ಭಂಡಾರ ರೋಗ ಅಂತೇಳಿ. ಇದು ಹೂವಾಡುವಂಥದ್ದಲ್ಲಿ ಬರಬಹುದು ಅಥವಾ ಕಾಯಿ ಕಟ್ಟುವ ಸ್ಟೇಜ್ನಲ್ಲಿ ಬರಬಹುದು ಅಥವಾ ಬೆಳವಣಿಗೆ ಹಂತದಲ್ಲಿ ಸಹ ಬರಬಹುದು. ಅಂದರೆ ರೋಗದ ತೀವ್ರತೆ ಇದರಲ್ಲಿ ಭಾಳ ತೀವ್ರವಾಗಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಅಂದರೆ ನವೆಂಬರ್ ಡಿಸೆಂಬರ್ನಲ್ಲಿ ತಾಪಮಾನ ಕಮ್ಮಿ ಇರುತ್ತದೆ, ಆರ್ದ್ರತೆ ಕಮ್ಮಿ ಇರುತ್ತದೆ, ರಾತ್ರಿ ಉಷ್ಣಾಂಶ ಕಮ್ಮಿ ಇರೋದ್ರಿಂದ ಆ ಸಮಯದಲ್ಲಿ ಅದು ಭಂಡಾರ ರೋಗ ಅಥವಾ ತುಕ್ಕು ರೋಗ ಅಥವಾ ರಸ್ಟ್ ಅಂತ ನಾವು ಏನು ಕರಿತೀವಿ ಅದು ಕಡಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಭಾಗದಲ್ಲಿ ಬಹಳ ಪ್ರಮಾಣದಿಂದ ಹೆಚ್ಚು ತೀವ್ರವಾಗಿ ಬರ್ತಾ ಇದೆ. ಹಾಗಾಗಿ ರೈತರಿಗೆ ಇನ್ನ ಮುಂದಿನ ಈ ಒಂದು ಸೀಸನ್ನಲ್ಲಿ ಮುನ್ನೆಚ್ಚರಿಕೆ ಏನು ವಹಿಸ್ಬೇಕಂತಂದ್ರೆ, ಸಾಮಾನ್ಯವಾಗಿ ಬಿತ್ತಿದ ಒಂದು ತಿಂಗಳ ಅಥವಾ 40 ದಿವಸದ ನಂತರ, ಅಂದ್ರೆ ಸಾಮಾನ್ಯವಾಗಿ ನವೆಂಬರ್ ಇರಬಹುದು ಅಥವಾ ಅಕ್ಟೋಬರ್ ಕೊನೆ ವಾರದಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ರೋಗವನ್ನು ಗುರುತಿಸಿ ಎಲೆ ಮೇಲೆ ಭಂಡಾರದ ಒಂದು ಕುಂಕುಮ ವರ್ಣದ ಬಣ್ಣ, ಆಮೇಲೆ ಎಲೆ ಉದುರುವುದನ್ನು ನೋಡ್ತೀವಿ, ಕಾಯಿ ಆದ್ರೆ ಕಾಯಿ ಮೇಲೆ ಸಹ ಈ ರೋಗವನ್ನು ನೋಡ್ತೀವಿ. ಹಾಗಾಗಿ ಇದರಲ್ಲಿ ಇಳುವರಿ ಬಹಳ ಕುಂಠಿತವಾಗುತ್ತೆ. ಹಾಗಾಗಿ ರೈತರು 1-2 ಸಲ ರೋಗದ ತೀವ್ರತೆಯನ್ನು ನೋಡ್ಕೊಂಡು ಕೆಲವೊಂದು ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಹಾಗಾಗಿ ರೈತರಿಗೆ ಮುನ್ನೆಚ್ಚರಿಕೆ ಏನಪ್ಪ ಅಂತಂದ್ರೆ, ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಒಂದು ಎಕ್ಸಾಕನೋಸಲ್ ಅನ್ನೋ ಒಂದು ರೋಗನಾಶಕ ಅಥವಾ ಕಾರ್ಬನ್ ಡೈಜಿನ್ ಅನ್ನುವ ಒಂದು ರೋಗನಾಶಕ ಅಥವಾ ಟಿಲ್ಟ್ ಅಂತ ಬರುತ್ತೆ ಪ್ರೋಪಕನೋಸ್, ಅದನ್ನಾದರೂ 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ 1-2 ಸಲ ಏನು ಕಡಲೆಯಲ್ಲಿ ಏನಾದರೂ ಮುನ್ನೆಚ್ಚರಿಕೆಯಾಗಿ ಸಿಂಪಡಣೆ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ನಾವು ಏನು ಈ ಕಡಲೆಯ ಕುಂಕುಮ ರೋಗವನ್ನು ನಿರ್ವಹಣೆ ಮಾಡೋದು. ಮತ್ತು ಅದಲ್ಲದೆ ಕಡಲೆಯಲ್ಲಿ ಮೊದಲಿಂದಲೂ ನಿಮ್ಗೆ ಗೊತ್ತಿರುವ ಹಾಗೆ ಇನ್ನೊಂದು ಮುಖ್ಯ ರೋಗ ಅಂತಂದರೆ ಈ ನಟೆ ಬರುವುದು, ಸಾಯುವುದು. ಸಾಮಾನ್ಯವಾಗಿ ನಟೆ ಯಾಕೆ ಬರುತ್ತಂದರೆ, ನಾವು ಪ್ರತಿ ವರ್ಷ ಒಂದೇ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೆದಿದ್ದಾದರೆ ಜಾಸ್ತಿ ಬರ್ತದೆ. ಹಾಗಾಗಿ ಏನು ಬೆಳೆ ಪರಿವರ್ತನೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಕೊಮ್ಮೆ ಆಗುತ್ತೆ. ಆದರೂ ಸಹ ಮುನ್ನೆಚ್ಚರಿಕೆಯಾಗಿ ನೀವು ಬಿತ್ತುವ ಪೂರ್ವದಲ್ಲಿ ಈ ಬಯೋ ಜೈವಿಕ ನಿಯಂತ್ರಣದಿಂದ ಅಂದ್ರೆ ಟ್ರೈಕೋಡ್ರಮಾದಿಂದ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಕಡಲೆಯಲ್ಲಿ ಬರತಕ್ಕಂಥ ಒಂದು ನಟೆ ರೋಗವನ್ನು ನಾವು ಕಡಿಮೆ ಮಾಡುದು. ಇದಕ್ಕೆ 5-10 ಗ್ರಾಂ ಟ್ರೈಕೋಡರ್ಮಾ ಒಂದು ಬಿಳಿ ಪೌಡರ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ನಾವು ಏನಪ್ಪ ಅಂತಂದ್ರೆ ಕಡಲೆಯಲ್ಲಿ ಬರ್ತಕ್ಕಂಥ ಈ ನಟೆ ರೋಗವನ್ನು ಕಡಿಮೆ ಮಾಡಬಹುದು. ಅಲ್ಲದೆ ಇನ್ನು ತೀವ್ರವಾಗಿದ್ದಂಥ ಪ್ರದೇಶದಲ್ಲಿದ್ದರೆ ನಾವು ಕಾರ್ಬನ್ ಡೈಜಿನ್ ಅನ್ನು ಭೂಮಿಗೆ ಹಾಕಕ್ಕೆ ಹೇಳ್ತೀವಿ, ಡ್ರೆಂಚ್ ಮಾಡಕ್ಕೆ ಹೇಳ್ತೀವಿ. ಅಥವಾ ಶಿಲೀಂಧ್ರನಾಶಕ ಯಾರಾದರೂ ಶಿಲೀಂಧ್ರನಾಶಕ ಬಳಸ್ತಾ ಇದ್ದರೆ ವಾವೆಸ್ಟಿನ್ ಅನ್ನು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಕಡಲೆಯಲ್ಲಿ ಈ ಒಂದು ನಟೆ ರೋಗವನ್ನು ನಾವು ಕಡಿಮೆ ಮಾಡಬಹುದು. ಇವಿಷ್ಟು ಹಿಂಗಾರಿ ಬೆಳೆಗಳಲ್ಲಿ ಬರತಕ್ಕಂಥ ಪ್ರಮುಖ ರೋಗಗಳು. ಹಾಗಾಗಿ ಇಲ್ಲಿ ಈ 3 ಬೆಳೆಗಳಲ್ಲಿ ರೋಗ ಒಂದು ಪ್ರಮಾಣ ಬಹಳ ಕಮ್ಮಿ ಅಂತ ಹೇಳ್ತಾ, ಕಳೆದ ದಿನಗಳಿಂದ ಮಳೆಯನ್ನು ನಾವು ನೋಡ್ತಾ ಇದ್ವಿ ಭತ್ತದಲ್ಲಿ ಸದ್ಯ ಅಂತಪ್ಪ ಅಂತಂದ್ರೆ ಬಡ್ಡೆ ಶೀತ್ ಬ್ಲೈಟ್ ಬಹಳ ಬರ್ತಾ ಇದೆ. ಹಾಗಾಗಿ ದಯಮಾಡಿ ಶೀತ್ ಬ್ಲೈಟ್ ಏನಾದ್ರೂ ರೈತರು ನೋಡಿದ್ದಾದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ನಾವು ನೀರನ್ನ ತೆಗೆದು ಭತ್ತದ ಗದ್ದೆಗೆ ನೀರನ್ನ ಸಂಪೂರ್ಣವಾಗಿ ತೆಗೆದು ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ ಅಂತ ಎಕ್ಸಾಕನೋಸಲ್ 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ರೋಗವನ್ನ ಕಟ್ಟುಪಡಿ ಮಾಡೋ, ಅಥವಾ ನೇಟಿವ್ ಅಂತೇಳಿ ಸಹ ಸಿಗ್ತಾ ಇದೆ, ಅದನ್ನು ಸಹ 1 ಮಿಲಿ 1 ಲೀಟರ್ ನೀರಿಗೆ ಕಾಂಡದ ಭಾಗಕ್ಕೆ ಸಿಂಪಡಣೆ ಮಾಡೋದ್ರಿಂದ ಶೀತ್ ಬ್ಲೈಟ್ ಅನ್ನ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಬ್ಯಾಕ್ಟ್ರಲ್ ಬೈಟ್ ಈಗ ಸದ್ಯ ಇದಕ್ಕಿಂತ ಹಿಂಗಾರಿ ಬೆಳೆಗೆ ಬರುತ್ತೆ ಭತ್ತದಲ್ಲಿ ಇದೆ ಅಂತ ಒಂದು, ಎಲ್ಲಿ ಬ್ಯಾಕ್ಟ್ರಲ್ ಬೈಟ್ ಅಂತಂದ್ರೆ ತುದಿಯಿಂದ ಒಣಗುದನ್ನ ನಾವು ಕಾಣ್ತೀವಿ. ಅದು ಸಾಮಾನ್ಯವಾಗಿ ಜಿಂಕ್ ಡಿಫಿಷಿಯನ್ಸಿ ತರನೇ ಕಾಣುತ್ತದೆ. ಅಂತ ಒಂದು ರೋಗ ತೀವ್ರತೆ ಇದ್ದಲ್ಲಿ ಅಗ್ರಿಮೈಸಿನ್ ಅಂತ ಏನು ಸಿಗ್ತದೆ, ಸ್ಟೆಪ್ಟೋಮೈಸಿನ್ ಅಥವಾ ಅಗ್ರಿಮೈಸಿನ್ ಒಂದು ಟ್ಯಾಂಕಿಗೆ ಅಂದ್ರೆ 20 ಲೀಟರ್ ನೀರಿಗೆ 9 ಗ್ರಾಮು. ಅದೇ ತರ ಅದಕ್ಕೆ 1 ಗ್ರಾಮ್ ಪರ್ ಲೀಟರ್ ಹಂಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಗ್ರಿಮೈಸಿನ್ ಅಥವಾ ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ. ಅದರ ಜೊತೆಗೆ 1 ಗ್ರಾಮ್ ಕಾಪರ್ ತಾಮ್ರದ ಆಕ್ಸಿಕ್ಲೋ, ಇವೆರಡು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಏನು ಭತ್ತದಲ್ಲಿ ಏನು ದಂಡಾವಣೆ ಅಂಗಮಾರಿ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕು. ಧನ್ಯವಾದಗಳು ಸರ್. ರೈತ ಬಂಧವರ ಇದುವರೆಗೆ ಹಿಂಗಾರು ಬೆಳೆಗಳಲ್ಲಿ ರೋಗ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಅಮರೇಶ್ ವೈಎಸ್ ಅವರಿಂದ ಮಾಹಿತಿಯನ್ನ ಆಲಿಸಿದರೆ. ರೈತ ಬಂಧವರ ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತು ಹನುಮನಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಅಶೋಕ್ ಪಿ ಅವರೊಡನೆ ಸಂದರ್ಶನವನ್ನ ಆಲಿಸೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಯಾವ ರೀತಿ ಒಂದು ಸಿರಿಧಾನ್ಯಗಳ ಉತ್ಪಾದನೆ ಇರಬಹುದು, ಅಭಿವೃದ್ಧಿ ಇರಬಹುದು, ಸಂಶೋಧನೆಗಳಿರಬಹುದು ಅಥವಾ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹೇಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಡಾಕ್ಟರ್ ಅಶೋಕ್ ಪಿ ಅವರು, ಇವರು ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿ ಇದರ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಗಳು ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರವನ್ನು ಕೇಳೋಣಂತ. ಡಾಕ್ಟರ್ ಅಶೋಕ್ ಅವರೇ, ಮೊದಲೇದಾಗಿ ಹೇಳಿ, ನಿಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಏನೇನು ಸಿರಿಧಾನ್ಯಗಳ ಒಂದು ಸಂಶೋಧನೆ ಚಟುವಟಿಕೆಗಳು ನಡೀತಾ ಇದೆ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ತಾನೇ ಭಾಳಷ್ಟು ನಾವು ಸಿರಿಧಾನ್ಯದ ಬಗ್ಗೆ ಭಾಳಷ್ಟು ಕೇಳ್ತಾ ಇದ್ದೀವಿ. ಇದು ಬರಗಾಲದ ಮಿತ್ರರು ಅಂತ ಹೇಳ್ತಾರೆ. ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿ ಹನುಮನಮಟ್ಟಿ ಮೊಟ್ಟ ಮೊದಲ ಕೃಷಿ ವಿಜ್ಞಾನ ಕೇಂದ್ರ. ಸಾಕಷ್ಟು ಈ ಸಿರಿಧಾನ್ಯಗಳು ಸಾಕಷ್ಟು ರೈತರಿಗೆ ಪ್ರಚಲಿತ ಮಾಡಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಆಹಾರದ ಬದಲಾವಣೆಯಿಂದ ಸಾಕಷ್ಟು ಒಂದು ಆರೋಗ್ಯ ದೃಷ್ಟಿಯಿಂದ ಇದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ಮುಂದಿನ ವರ್ಷ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ತಾರೆ. ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ. ರೈತರು ಸ್ಥಳೀಯ ತಳಿಗಳು ಲೋಕಲ್ ತಳಿಗಳು ಅಂತ ಹೇಳ್ತಾರೆ, ಸಾಕಷ್ಟು ಪ್ರಚಲಿತ ಆಗಿದ್ದಾವೆ. ಇದ್ರ ಬಗ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿ ಪಡೆದಿದೆ. ಆ ತಳಿಗಳು ನಾವು ಎಕರೆಗೆ ನಾವು ಸುಮಾರು ನಾವು 10-12 ಕ್ವಿಂಟಲ್ ಅಷ್ಟು ಇಳುವರಿ ಬರುವಂಥದ್ದು. ಯಾಕಂದ್ರೆ ರೈತರ ಒಂದು ಪದ್ಧತಿಯಲ್ಲಿ ನಾವು ಸ್ಥಳೀಯ ಲೋಕಗಳು ಸಣ್ಣ ನವಣೆ, ಕೆಂಪ ನವಣೆ, ಕರಿ ಸಾವೆ ಈ ಥರ ಒಂದು ಸ್ಥಳೀಯ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲೂ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಬೇಕಂದ್ರೆ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಏಕೆಂದರೆ ನಾವು ಕಡಿಮೆ ಫಲವತ್ತತೆಯಲ್ಲಿ, ಕಡಿಮೆ ನೀರಿನ ಒಂದು ಲಭ್ಯತೆಯಲ್ಲಿ ಅಥವಾ ಅತಿ ಸ್ವಲ್ಪ ಮಣ್ಣಿನ ತೇವಾಂಶದಲ್ಲಿ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ನಾವು ಉದಾಹರಣೆ ಹೇಳಬೇಕಂತಂದ್ರೆ, ನಾವು ಈ ನವಣೆಗೆ ಇಷ್ಟು ಬೇಡಿಕೆ ಇದೆ ಅಂತಂದರೆ, ನವಣೆ ತಿಂದರೆ ಅಕ್ಕಿ ಅಂತ ಹಾಕ್ತಾರೆ ಅಂತ ಹೇಳ್ತಾರೆ, ಸಾಮೆ ತಿಂದರೆ ಸಾವಿಲ್ಲ ಅಂತ ಹೇಳ್ತಾರೆ. ಈ ಥರ ಒಂದು ನಾಣ್ಣುಡಿಯೊಂದಿಗೆ ಸಿರಿಧಾನ್ಯಗಳ ಬೇಡಿಕೆ ಭಾಳಷ್ಟು ಇದೆ. ನಾವು ಉದಾಹರಣೆ ಹೇಳಬೇಕಂತಂದರೆ, ಈಗ ನವಣೆಯಲ್ಲಿ DHFT 109-3 ಅಂತ ಹೊಸ ತಳಿ ಬಂದಿದೆ. ಅದು ಎಕರೆಗೆ ನಾವು 1 ಹೆಕ್ಟರ್ಗೆ ನಾವು 20-30 ಕ್ವಿಂಟಲ್ ಅಷ್ಟು ಇಳುವರಿ ಬರುತ್ತದೆ. ರೈತರ ಸ್ಥಳಗಳಲ್ಲಿ ನಾವು ಹೋದ್ರಂದರೆ ಹೆಕ್ಟರ್ಗೆ ನಾನು ವಿಷಯ ಎಕರೆ ವಾರ ಬಂದರೆ 10-12 ಕ್ವಿಂಟಲ್. ತದನಂತರ ಸಾವೆ ಅಂತ ಹೇಳ್ತೇವೆ, ಲಿಟ್ಲ್ ಮಿಲೆಟ್ ಅಂತ ಹೇಳ್ತೇವೆ, DHLM 36-3 ಅಂತಂದೇಳಿ ಹೊಸ ತಳಿ. ಇದು ನಾವು ಎಕರೆಗೆ 9-11 ಕ್ವಿಂಟಲ್ ಬರ್ತದೆ. ಎಕರೆಗೆ ನಾವು ಹೆಕ್ಟರಿಂದ 20-22 ಕ್ವಿಂಟಲ್ ಬರ್ತದೆ. ನಂತರ ನಾವು ಹುದುಲು, ಬರಗು, ಸಾವೆ ಈ ಥರ ಒಂದು ರಾಗಿ ಈ ಥರ ಒಂದು ಹೊಸ ತಳಿಗಳನ್ನು ನಾವು ರೈತರ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಂಚೂಣಿ ಪ್ರಾತ್ಯಕ್ಷತೆಯಲ್ಲಿ ತದನಂತರ ಕ್ಷೇತ್ರೋತ್ಸವದಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ. ಇವುಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ರೈತರ ಒಂದು ಮೌಲ್ಯವರ್ಧನೆಗಳ ಬಗ್ಗೆ ಭಾಳಷ್ಟು ಬೇಡಿಕೆ ಇದೆ. ಮೌಲ್ಯವರ್ಧನೆಗಳ ಬೇಡಿಕೆಯಿಂದ ನಾವು ಇದಕ್ಕೆ ನಾವು ಈ ರೈತರಿಗೆ ನಾವು ರೈತರ ಆದಾಯ ದ್ವಿಗುಣಗೊಳಿಸಬೇಕಂತ ಹೇಳ್ತೀವಿ. ಈ ಉದಾಹರಣೆ, ನಾವು ಒಂದು ಕೆಜಿಯ ನವಣೆ ನಾವು 40-45 ರೂಪಾಯಿ ರೈತರಿಗೆ ಒಂದು ಮಾರುಕಟ್ಟೆಯಲ್ಲಿ ರೈತರಿಗೆ ಬೆಲೆ ಸಿಗುತ್ತದೆ. ಅದನ್ನು ಮೌಲ್ಯವರ್ಧನೆಗಳು ನವಣೆಕ್ಕಿ ಇರ್ಬೋದು, ನವಣೆ ಹಪ್ಪಳ ಇರ್ಬೋದು ಈ ಥರ ಒಂದು ಮೌಲ್ಯವರ್ಧನೆಗಳನ್ನು ಮಾಡಿದರೆ ಒಂದು ಕೆಜಿಗೆ 70-75 ರೂಪಾಯಿ ಲಾಭ ಇದೆ. ಉದಾಹರಣೆ, ಕೊರಲೆಗೆ 90-100 ರೂಪಾಯಿ, ಸಾಮೆ 85-90 ರೂಪಾಯಿ ಈ ಥರ ಒಂದು ಮೌಲ್ಯವರ್ಧನೆಗಳನ್ನು ಮಾಡಿದರೆ ಸಾಕಷ್ಟು ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ನವಣೆಗೆ ಬಂಗಾರದ ಕೀ ಅಂತ ಹೇಳ್ತಾರೆ. ಯಾಕಂದರೆ ಒಂದು ರೈತರ ಆರೋಗ್ಯ ದೃಷ್ಟಿಯಿಂದ 40-55-50 ವರ್ಷ ಆದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ಆರೋಗ್ಯ ಭಾಳಷ್ಟು ಮುಖ್ಯ ಇದೆ. ಇದರ ನಡುವೆ ಖರ್ಚುಗಳನ್ನು ನಾವು ಹೋದಾಗ ಭೂಮಿಯ ಸಿದ್ಧತೆಯಿಂದ ಹಿಡಿದುಬಿಟ್ಟು ಕಟಾವು ಮಾಡುವವರೆಗೆ ಅತಿ ಕಡಿಮೆ ಖರ್ಚಿನಲ್ಲಿ, ನಾವು ಉದಾಹರಣೆ ಹೇಳಬೇಕಂತಂದ್ರೆ ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ 1 ಫೂಟ್ ಅಂತ ಹೇಳ್ತೀವಿ ನಾವು, ಎಡೆ ಕುಂಟೆ ಹೊಡೆಯೋದಕ್ಕೆ ಅನುಕೂಲ ಆಗುತ್ತದೆ. ಆಮೇಲೆ ಕಳೆಗಳ ಸಂಖ್ಯೆ ಏನು, ಕಳೆಗಳ ನಿರ್ವಹಣೆಯೂ ಭಾಳ ಕಡಿಮೆ ಇದೆ. ಉದಾಹರಣೆ, 1-ಎಡೆ ಕುಂಟೆ ಹೊಡೆದ್ರೆ ಅಲ್ಲಿ ಕಳೆ ನಿರ್ವಹಣೆ ಆಗುತ್ತೆ. ತದನಂತರ ಕಡಿಮೆ ರಸಗೊಬ್ಬರಗಳು, ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಭಾಳ ಬರ್ತಾ ಇದೆ. ಇಂದಿನ ಬೆಳೆಯಲ್ಲಿ ನಾವು ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು ನಾವು ಬೆಳೆಗಳಾದ ತದನಂತರ, ಉದಾಹರಣೆ ಅಲಸಂದಿ, ಹೆಸರು, ಉದ್ದು, ತೊಗರಿ, ಸೋಯಾಬೀನ್, ಶೇಂಗಾ ಈ ಬೆಳೆ ಆದ ನಂತರ ಈ ಬೆಳೆ ಈ ಸಿರಿಧಾನ್ಯ ಬೆಳೆಯೋದ್ರಿಂದ ಅದರಲ್ಲಿ ಏನಾರ ಪೋಷಕ ಪೋಷಕಾಂಶಗಳು ಈ ಬೆಳೆಗೆ ಲಭ್ಯತೆ ಎಂದು ಹೇಳಿದ್ಬಿಟ್ಟು ಅಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಅವಶ್ಯಕತೆ ಬರೋದಿಲ್ಲ. ತದನಂತರ ಇದರ ಕೀಟ ಮತ್ತು ರೋಗ ಬಾಧೆ ಬಹಳಷ್ಟು ಕಡಿಮೆ. ನಾವು ತಿಥಿಗೆ ಅನುಗುಣವಾಗಿ ಕಾಲ ಅನುಗುಣವಾಗಿ ಜೂನ್ ಮೊದಲನೇದಿಂದ ಜುಲೈ ಎರಡನೇ ವಾರದಲ್ಲಿ ಬಿತ್ತನೆ ಮಾಡಿ ಮುಗಿಸಿದ್ರೆ ಯಾವುದೇ ಒಂದು ಶೂಟ್ ಪ್ಲೇ ಅಂತ ಹೇಳ್ತೀವಿ ನಾವು, ಸುಳಿ ರೋಗ ಬರುತ್ತೆ, ಅದು ಒಂದು ಬರುವ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನೊಂದು ಹೇಳೋ ಇತ್ತೀಚಿನ ಅಂತರ ಬೆಳೆಗಳ ಬಗ್ಗೆ ಬಹಳ ಬೇಡಿಕೆ ಇದೆ. ನಾವು ಉದಾಹರಣೆ ದ್ವಿದಳ ಧಾನ್ಯಗಳಿಗೆ ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಶೇಂಗಾ ಇರ್ಬೋದು, ಆ ತೊಗರಿ ಒಂದು ಸಾಲ ತೊಗರಿ, ಐದು ಸಾಲ ನವಣೆ, ಒಂದು ಸಾಲ ಶೇಂಗಾ, ಮೂರು ಸಾಲ ನವಣೆ, ಸಾವೆ, ಬರಗು, ಊದಲು, ಇವುಗಳನ್ನು ಬೆಳೆಯೋದ್ರಿಂದ ಈ ಒಂದೇ ಒಂದು ಭೂಮಿಯಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಎರಡು ಬೆಳೆಗಳನ್ನು ಬೆಳಿಬೋದು. ತದನಂತರ ಇದ್ರ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇದೆ. ಇತ್ತೀಚಿನ ದಿನಗಳ ರೈತರು ಬೆಳೆಯೋದನ್ನು ಕಡಿಮೆ ಮಾಡಿದ್ದಾರೆ. ಒಂದು ಏಕ ಬೆಳೆ ಪದ್ಧತಿ ಗಂಟಾಗಿದ್ದಾರೆ, ಗೋವಿನ ಜೋಳ ಬೆಳೆಯೋದು, ಭತ್ತ ಬೆಳೆಯೋದು. ತದನಂತರ ಈ ಒಂದೇ ಒಂಟಿ ಬೆಳೆ ಪದ್ಧತಿ ಅಳವಡಿಸೋದ್ರಿಂದ ಭೂಮಿಯ ಫಲವತ್ತತೆಗೆ ಸಹಕಾರಿಯಾಗೋದಿಲ್ಲ. ಇನ್ನೊಂದು ಮುಖ್ಯ ವಿಷಯ ಉದ್ದೇಶ ಅಂದರೆ ಇದು ಅವಧಿ 80-90 ದಿನ, 95 ದಿನಗಳು ಇರೋದ್ರಿಂದ ಬೇಗ ಬಹುಬೇಗ ಕಟಾವಾಗಿ ಬಂದ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಆರೋಗ್ಯ ದೃಷ್ಟಿಯಿಂದ ಭಾರತಾದ್ಯಂತ ಜಗತ್ತಾದ್ಯಂತ ಈ ಸಿರಿಧಾನ್ಯಗಳ ಮೇಲೆ ಬಹಳಷ್ಟು ಬೇಡಿಕೆ ಇದೆ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳು ರೈತರು ಇದನ್ನು ಬೆಳೆಯೋದ್ರಿಂದ ಕಡಿಮೆ ಖರ್ಚಿನಲ್ಲಿ ನಾವು ಎಕರೆಗೆ ನಾವು 6,000-8,000 ರೂಪಾಯಿ ಖರ್ಚನ್ನು ಮಾಡಿದರೆ ನಾವು 25,000-35,000 ರೂಪಾಯಿ ನಾವು ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಲಾಭವನ್ನು ಪಡಿಬೋದು. ತದನಂತರ ಭೂಮಿಯ ಸಿದ್ಧತೆಯನ್ನು ಅವಶ್ಯಕತೆಯನ್ನು ಬಹಳ ಇರೋದಿಲ್ಲ. ಒಂದು ಸಣ್ಣ ಕುಂಟೆಯನ್ನು ಹಾಕಿದರೆ ತದನಂತರ ನೇರವಾಗಿ ಬಿತ್ತನೆ ಮಾಡಿದರೆ ಇದನ್ನು ಕಡಿಮೆ ತೇವಾಂಶ. ಇತ್ತೀಚಿನ ದಿನಗಳಲ್ಲಿ ಮಳೆಯ ಒಂದು ವಿಪರೀತ ಬದಲಾವಣೆ ಆಗ್ತಾ ಇದೆ. ನಾವು ಜೂನ್ ಮಳೆ ಬರುವುದರ ಜುಲೈ ಬರುತ್ತದೆ, ಆಗಸ್ಟ್ ಬರ್ತದೆ, ಸ್ವಲ್ಪ ತೇವಾಂಶದಲ್ಲಿ ಇತ್ತಂದ್ರೆ ಕೆಲವೊಬ್ಬರು ಇತ್ತೀಚಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ಸಾವೆ ನಾವೆ ಕೊರಲೆ ಬೇಸಿಗೆಯಲ್ಲೂ ಬೆಳೀತಾ ಇದ್ದಾರೆ. ಒಂದು ಬಿತ್ತನವಾಗಿ ಸ್ವಲ್ಪ ತೇವಾಂಶ ಅನುಗುಣವಾಗಿ ನೀರನ್ನು ಹಾಯಿಸೋದು, ತದನಂತರ ಕಾಳು ಕಟ್ಟು ಹೂ ಬಿಡುವಾಗ ಕಾಳು ಕಟ್ಟುವಾಗ ಸ್ವಲ್ಪ ಒಂದರಿಂದ ಎರಡು ನೀರನ್ನು ನಾವು ನಿರ್ವಹಣೆ ಮಾಡಿದರೆ ಖಂಡಿತವಾಗ ಬೇಸಿಗೆಯಲ್ಲಿ ಆರಾಮ ನಿಧಾನವಾಗಿ ನಾವು 8-12 ಕ್ವಿಂಟಲ್ ಅಷ್ಟು ಎಕರೆಗೆ ಇಳುವರಿಯನ್ನು ತೆಗೆದುಬಾರದು. ಅದೇ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆಯಲ್ಲೂ ಏಕೆಂದರೆ ವ್ಯತಿರಿಕ್ತವಾಗಿ ಅತಿ ಹೆಚ್ಚು ಮಳೆ ಆಗಿ ಕಟಾವು ಏನಾದರೂ ಮಳೆ ಸಿಕ್ಕರೆ ಸ್ವಲ್ಪ ಇಳುವರಿ ಮೇಲೆ ಪರಿಣಾಮ ಬೀಳುತ್ತದೆ. ಆದ್ದರಿಂದ ರೈತರು ಮಳೆಯ ಪ್ರಮಾಣ ಅನುಗುಣವಾಗಿ ತಿಥಿ ಮತ್ತು ಕಾಲದ ಅನುಗುಣವಾಗಿ ಬೆಳೆಗಳನ್ನು ಬೆಳೆದರೆ ರೈತರಿಗೆ ಲಾಭದಾಯಕ ಅನ್ನೋದು ಎರಡು ಮಾತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮೌಲ್ಯವರ್ಧನೆಗಳ ಬಗ್ಗೆ ಭಾಳಷ್ಟು ಬೇಡಿಕೆ ಇದೆ. ಅಕ್ಕಿ ಇರ್ಬೋದು, 100 ರವೆ ಇರ್ಬೋದು, ಸಾಕಷ್ಟು ರೈತ ಉತ್ಪಾದಕರ ಸಂಸ್ಥೆಗಳು ಮುಂದೆ ಬಂದಿದ್ದಾವೆ. ಅವು ರೈತರು ತಾವೇ ಬೀಜ ನೀಡಿ ತಾವೇ ಬೈಬ್ಯಾಕು, ರೈತರು ಮಾರುಕಟ್ಟೆಗೆ ಅಲ್ಲಿ ಅಲ್ದಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಈ ಸಿರಿಧಾನ್ಯಗಳು ಆಹಾರದ ಭದ್ರತೆ, ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿದರೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಖಂಡಿತವಾಗಿ ಇಳುವರಿ ಬರೆಯೋದ್ರ ಜೊತೆಗೆ ರೈತರ ಸುದೃಢವಾಗಿ ಒಂದು ಸುಸ್ಥಿರ ಕೃಷಿ ಜೊತೆಗೆ ಮಾಡಿಕೊಳ್ಳೋದ್ರಿಂದ ರೈತರಿಗೆ ಖಂಡಿತ ಲಾಭವಿದೆ. ಇತ್ತೀಚಿನ ದಿನಗಳಲ್ಲಿ ಮುಂದಿನ ದಿನಗಳ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಈ ಸಿರಿಧಾನ್ಯಗಳ ಬೇಡಿಕೆ ಇದೆ. ಒಂದು ಹೊಸ ಸಿರಿಧಾನ್ಯ ಅಂದರೆ ಟೆಫ್ ಅಂತ ಹೊಸ ಬೆಳೆ ಬಂದಿದೆ. ಇದು ಇಥೋಪಿಯಾ ದೇಶದ ಮುಖ್ಯವಾದ ಬೆಳೆ. ಇದು ಒಂದು ಗ್ಲೂಟಿನ್ ಫ್ರೀ ಅಂತ ಏನು ಹೇಳ್ತೀವಲ್ಲ ನಾವು, ಒಂದು ಒಂದು ಮುಕ್ತವಾಗಿರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಂದು ಹಿತಾಸಕ್ತಿ ಇರೋದ್ರಿಂದ ಅದು ಸಹ ರೈತರಿಗೆ ಬೆಳೆಯೋದಕ್ಕೆ ಲಭ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ. ಆದ್ದರಿಂದ ಕೊರಲೆ ಸಾವೆ ನಾವಣೆ ಹಕ್ಕೆ ನೂದಲು ಬರಗು ಇವರನ್ನ ಬೆಳೆಯೋದ್ರಿಂದ ರೈತರಿಗೆ ಲಾಭದಾಯ ಆಗುತ್ತದೆ. ಒಂಟಿ ಬೆಳೆಗಳ ಜೊತೆಗೆ ಅಂಟಿಕೊಳ್ಳದೆ ಅಂತರ್ ಬೆಳೆಗಳಿರ್ಬೋದು, ಸರದಿ ಬೆಳೆಗಳಿರ್ಬೋದು, ಸಮಗ್ರ ಕೃಷಿ ಪದ್ಧತಿ ಜೊತೆಗೆ ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಅಂತರ್ ಬೆಳೆಗಳನ್ನು ಕೂಡ ಬೆಳಿಬೋದು ಯಾವುದೇ ನಿರ್ದಿಷ್ಟವಾಗಿ. ತದನಂತರ ಅತಿ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಲಾಭ ಮಾಡಿಕೊಳ್ಳೋದ್ರಲ್ಲಿ ಈ ಬೆಳೆಗಳು ಅತಿ ಸೂಕ್ತ. ಏಕೆಂದರೆ ಇತ್ತೀಚಿನ ದಿನಗಳ ಕಲ್ಯಾಣ ಕರ್ನಾಟಕ ನಾವು ಉತ್ತರ ಕರ್ನಾಟಕದಲ್ಲಿ ಹೋದಂದ್ರೆ ಮಳೆಯ ವ್ಯತಿರಿಕ್ತ ಆಗ್ತದೆ, ಕಡಿಮೆ ಒಂದು ತೇವಾಂಶದಲ್ಲಿ ಲಾಭವನ್ನು ಕೂಡ ಬೆಳಿಬಹುದು. ಆ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ತಮಗೆ ಒಂದು ಇರುವ ಜಮೀನಲ್ಲಿ ಅಲ್ಪ ಸ್ವಲ್ಪ ಜಮೀನು ಇರೋದ್ರಿಂದ ಒಂದು ಎಕರೆ ಅಂತರ್ ಬೆಳೆಗಳ ಜೊತೆಗೆ ನಾವು ಬೆಳೆದ್ರೆ ಒಂದು ಬೆಳೆ ಜೊತೆ ಈ ಬೆಳೆ ಕೂಡ ಲಾಭದಾಯಕವಾಗುತ್ತೆ ಅನ್ನೋದು ತಮ್ಮ ಗಮನಕ್ಕೆ ತರುತ್ತೆ. ಇದನ್ನು ಲಾಭದಾಯಕವಾಗಿ ಮಾಡ್ಕೊಳ್ಬೇಕಂತ ತಮಗೆಲ್ಲರ ಕೋರಿಕೆ. ಮೌಲ್ಯವರ್ಧನೆ ಬಗ್ಗೆ ಏನು ಹೇಳ್ತೀರಿ? ಸಿರಿಧಾನ್ಯ ಬೆಳೆಯುದಾತು, ಬೆಳೆಗಳ ಬೆಳೆದಂಥದ್ದನ್ನು ಮೌಲ್ಯವರ್ಧನೆ ಮಾಡೋದ್ರಿಂದ ಲಾಭ ಜಾಸ್ತಿ, ನೇರವಾಗಿ ಮಾರುಕಟ್ಟೆ ಬದಲಾಗಿ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಬೇಕಂತಂದ್ರೆ ಈಗ ನೇರವಾಗಿ ಬೆಳೆದ ನಂತರ ಮಾರುಕಟ್ಟೆಗೆ ಹಲ್ದಾಡ್ತಾ ಇರ್ತಾರೆ ರೈತರು. ನಾನು ಈಗಾಗಲೇ ಹೇಳ್ದಂತಾರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳಾಗ್ತದೆ, FPO ಅಂತಂದು ಹೇಳ್ಬಿಟ್ಟು. ಈಗ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ವಲ್ಪ ಸಹಾಯಧನದೊಂದಿಗೆ ಅಲ್ಲಿನ ತದನಂತರ ಕೆಫೆಕ್ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ಈ ಅಂಗಗಳು ಸಾಕಷ್ಟು ತರಬೇತಿ ನೀಡಿ ಈ ನಾವು ಆಹಾರ ಮೌಲ್ಯವರ್ಧನೆಗಳ ಪ್ರೊಸೆಸಿಂಗ್ ಅಂತ ಏನು ಹೇಳ್ತೀವಲ್ಲ ಅವನ್ನು ಗುಂಪುಗಳ ಒಂದು ಸ್ವಸಹಾಯ ಗುಂಪುಗಳು ಇರ್ಬೋದು ಅವನ್ನು ಮಾಡಿದರೆ ಖಂಡಿತವಾಗಿಯೂ ಲಾಭ ಇದೆ. ನಾನು ಈಗಾಗಲೇ ಹೇಳಿದಂತೆ 1 ಕೆಜಿ ನವಣೆ 40 ರೂಪಾಯಿ ಜೊತೆಗೆ ಮೌಲ್ಯವರ್ಧನೆಗಳು ಮಾಡಿದರೆ 1 ಕೆಜಿ ನವಣೆಯಲ್ಲಿ ನಾವು 70-80 ರೂಪಾಯಿ ಕಳಿಸೋದ್ರಲ್ಲಿ ಎರಡು ಮಾತಿಲ್ಲ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರೇ, ಮಾಹಿತಿ ಹಂಚಿಕೊಳ್ಳೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ರೈತ ಬಂಧವರ ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತು ಹನುಮನಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಶೋಕ್ ಪಿ ಅವರೊಡನೆ ಸಂದರ್ಶನವನ್ನು ಆಲಿಸಿದರೆ. ರೈತ ಬಂಧವರ ಈಗ ಪೇಟೆಯ ದಾಣೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆಯ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಹತ್ತಿ ಹೈಬ್ರಿಡ್ 44 ಕನಿಷ್ಠ 8,300 ರೂಪಾಯಿಗಳಿಂದ ಗರಿಷ್ಠ 9,450 ರೂಪಾಯಿಗಳು. ಶೇಂಗಾ ಗುಂಗ್ರಿ 4,799 ರೂಪಾಯಿಗಳಿಂದ 5,635 ರೂಪಾಯಿಗಳು. ಈರುಳ್ಳಿ 670 ರೂಪಾಯಿಗಳಿಂದ 1,275 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,856 ರೂಪಾಯಿಗಳಿಂದ 2,259 ರೂಪಾಯಿಗಳು. ಸೂರ್ಯಪಾನ ಕನಿಷ್ಠ 3,200 ರೂಪಾಯಿಗಳಿಂದ ಗರಿಷ್ಠ 4,873 ರೂಪಾಯಿಗಳು. ಕೆಂಪು ತೊಗರಿ 5,706 ರೂಪಾಯಿಗಳು. ರೈತ ಬಂಧವರ ಈಗ ಲಿಂಗಸ್ಗೂರು ತಾಲೂಕಿನ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 1,650 ರೂಪಾಯಿಗಳಿಂದ ಗರಿಷ್ಠ 2,375 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,745 ರೂಪಾಯಿಗಳಿಂದ 2,755 ರೂಪಾಯಿಗಳು. ಬಿಳಿ ಏಳು ಕನಿಷ್ಠ 11,640 ರೂಪಾಯಿಗಳಿಂದ ಗರಿಷ್ಠ 11,840 ರೂಪಾಯಿಗಳು. ರೈತ ಬಂಧವರ ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ. ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ 2,135 ರೂಪಾಯಿಗಳಿಂದ ಗರಿಷ್ಠ 2,745 ರೂಪಾಯಿಗಳು. ರೈತ ಬಂಧವರ ಇದುವರೆಗೆ ರಾಯಚೂರು, ಲಿಂಗಸ್ಗೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನ ಆಲಿಸಿದರೆ. ರೈತ ಬಂಧವರೇ ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ರೈತ ಬಾಂಧವರು ಗಮನಿಸಬೇಕು, ಮುಂದಿನ 5 ದಿನಗಳಲ್ಲಿ 2-3 ದಿನ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆಯಾಗುವ ಒಂದು ಸಾಧ್ಯತೆ ಇರುವುದರಿಂದ ಹೊಲಗಳಲ್ಲಿ ಅತಿಯಾಗಿ ನೀರು ನಿಲ್ಲುವುದನ್ನು ತಡಿಲಿಕ್ಕೆ ರೈತ ಬಾಂಧವರು ಬಸಿಗಾಲುವೆಗಳನ್ನು ಹಾಕಿ ನೀರನ್ನು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಭಾಳ ಒಳ್ಳೆಯದು. ಸತತವಾಗಿ ಮಳೆ ಬರ್ತಾ ಇರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಇದರಿಂದ ಎರೆಹುಳು ಗೊಬ್ಬರದ ಉತ್ಪಾದನೆಯನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಹೆಚ್ಚಿಗೆ ವಾತಾವರಣದಲ್ಲಿ ಆರ್ದ್ರತೆ ಇರುವುದರಿಂದ ಬಿತ್ತನೆ ಮಾಡಿದ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗುವ ಒಂದು ಸಾಧ್ಯತೆ ಇರುವುದರಿಂದ ಕೀಟಗಳನ್ನು ಮತ್ತು ಬೆಳೆಗಳನ್ನು ಆಧರಿಸಿ ನಿಯಂತ್ರಣ ಕ್ರಮಗಳನ್ನು ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಮಾಡೋದು ಒಳ್ಳೆಯದು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಹಾನಿಯನ್ನು ಮಾಡ್ತಾ ಇರುವುದರಿಂದ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಸೂಕ್ತವಾದಂಥ ಕಳೆನಾಶಕವನ್ನು ಸಿಂಪರಣೆ ಮಾಡಿ ಹತೋಟಿ ಮಾಡಬಹುದು ಅಥವಾ ಕೈಗಳೆಯನ್ನು ಮಾಡೋದ್ರ ಮುಖಾಂತರ ಭೂಮಿಯನ್ನು ಅಥವಾ ಬೆಳೆಗಳನ್ನು ಸ್ವಚ್ಛವಾಗಿಡೋದ್ರ ಮುಖಾಂತರ ಹೆಚ್ಚು ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಇನ್ನು ಗೋವಿನ ಜೋಳವನ್ನು ಬೆಳೆದಂಥ ರೈತ ಬಾಂಧವರು ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ 1% ಯೂರಿಯಾ ಸಿಂಪರಣೆಯನ್ನು ಸಹ ರೈತ ಬಾಂಧವರು ಮಾಡಬಹುದು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟರ್ಗೆ 10 ಮೊಹಕ ಬಲೆಗಳನ್ನು ಅಳವಡಿಸಿಕೋಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಹತ್ತಿ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ಇತ್ತೀಚೆಗೆ ಟೊಬ್ಯಾಕೋ ಸ್ಟ್ರೀಕ್ ನಂಜಾನು ರೋಗ ಕಂಡುಬರ್ತಾ ಇದೆ. ಅದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿಯನ್ನು ಮಾಡಲಿಕ್ಕೆ 1 ಮಿಲಿಲೀಟರ್ ಪೈರಿಪೋಕ್ಸಿಪೆನ್ 5% ಮತ್ತು ಡೈಪೆಂತುರಾನ್ 25% SC ಅಥವಾ 0.5 ಮಿಲಿಲೀಟರ್ ಥಯೋಮೆಥೋಕ್ಸಾಮ್ 75 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಹತ್ತಿಯಲ್ಲಿ ಬೇರು ಕೊಳೆ ರೋಗ ಹತೋಟಿಯನ್ನು ಮಾಡಲಿಕ್ಕೆ 2 ಗ್ರಾಂ ಪ್ರಪಿನ್ಕೊನೋಜೋಲ್ 25% ಅಥವಾ ಕಾರ್ಬನ್ ಡೈಜಿಮ್ 50% WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ತಯಾರು ಮಾಡಿ ತೆಳುವಾಗಿ ಗಿಡದ ಬುಡಕ್ಕೆ ಸುರಿಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19 ಗ್ರಾಂ ಅನ್ನು ಹೂ ಬಿಡ್ತಕ್ಕಂಥ ಹಂತ, ಕಾಯಿ ಕಟ್ತಕ್ಕಂಥ ಹಂತ ಹಾಗೂ ಕಾಯಿ ಬಲಿತಕ್ಕಂಥ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗೋಕೆನ ನಾವು ತಡೆಗಟ್ಟಬಹುದು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ತಕ್ಕಂಥ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಒಂದು ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪಿಪ್ರೋನಿಲ್ 5% ಒಂದು ಕೀಟನಾಶಕವನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ ಐದರಿಂದ ಆರು ಸೆಂಟಿಮೀಟರಷ್ಟು ಮೇಲ್ಭಾಗದ ಕುಡಿಯನ್ನು ಚಿವುಟುವುದರಿಂದ ಹೆಚ್ಚು ಒಂದು ಟೊಂಗೆಗಳು ಹೊಡೆದು ಹೆಚ್ಚಿನ ಒಂದು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ 10 ಗ್ರಾಂ 19-19 ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲು ಹೊಡೆದು ಕಾಯಿಗಳ ಸಂಖ್ಯೆನ ಜಾಸ್ತಿ ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಂದವರು ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನ್ಕನೋಜೋಲ್ 25 EC ಅಥವಾ 1/2 ಗ್ರಾಂ ಮೈಕೋಬ್ಯುಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿಯನ್ನು ಮಾಡಲಿಕ್ಕೆ 0.25 ಮಿಲಿಲೀಟರ್ ಇಮ್ಡಾಕ್ಲೋಪಿಡ್ 17.8 SL ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಂದವರು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದ ಬೆಳೆಯಲ್ಲಿ ಕಾಂಡಕೊರೆ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನ್ಫಾಸ್ 50 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣ್ಣೇನೊನ ಹತೋಟಿಯನ್ನು ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G ಒಂದು ಹರಳನ್ನು 1 ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಬೂದು ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಮೈಕ್ಲೋಬ್ಯುಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಫ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರುಗಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಲಂಪಿ ಸ್ಕಿನ್ ರೋಗ ಕಂಡು ಬಂದಿದ್ದು ಮೈ ಮೇಲೆ ಕಾಣತಕ್ಕಂಥ ಗಡ್ಡೆಗಳು ತೀವ್ರವಾದ ನೋವನ್ನು ಉಂಟು ಮಾಡೋದ್ರಿಂದ ನೋವು ನಿವಾರಕ ಹಾಗೂ ವೈರಲ್ ನಿವಾರಕ ಔಷಧವನ್ನು ನುರಿತ ಪಶುವೈದ್ಯರಿಂದ ಕೊಡಿಸಬೇಕು. ಈ ರೋಗ ಪೀಡಿತ ಹಸುವಿನ ಹಾಲನ್ನು ಕರುವಿಗೆ ಕುಡಿಸಬಾರದು ಮತ್ತು ಚರ್ಮಗಂಟು ರೋಗ ಬಂದಂಥ ಜಾನುವಾರುಗಳ ಹಾಲನ್ನು ಸಹ ನಾವು ಚೆನ್ನಾಗಿ ಕುದಿಸಿ ಆರಿಸಿ ಉಪಯೋಗ ಮಾಡಬೇಕು. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರತಕ್ಕಂಥ ಎಂಟ್ರಿಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆ ಹಾಕಿಸಬೇಕು ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸ್ತಕ್ಕಂಥ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳಿಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತಹ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಒಂದು ಸಾಧ್ಯತೆ ಇರ್ತವೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತು ಔಷಧಿಗಳನ್ನು ಕುಡಿಸುವುದರಿಂದ ಇವುಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಯಾವುದೇ ಒಂದು ಕೀಟನಾಶಕ ರೋಗನಾಶಕವನ್ನು ಬಳಸೋಕ್ಕಿಂತ ಮುಂಚಿತವಾಗಿ ರೈತ ಬಾಂಧವರು ತಜ್ಞರ ಸಲಹೆಯನ್ನು ಪಡೆದು ಬಳಸೋದು ಒಳ್ಳೆಯದು. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಮೂಡಿಬರಲಿವೆ ಸಂಪ್ರದಾಯದ ಪದಗಳು, ದೇವದುರ್ಗ ತಾಲೂಕಿನ ಮಹಾದೇವಮ್ಮ ಹಾಗೂ ಸಂಗಡಿಗರಿಂದ. ತೆಂಗಿನ ಕಾಯಗಳ ತಿಳಿಯ ನೀರಾಜು ತೆಂಗಿನ ಕಾಯಗಳ ತಿಳಿಯ ನೀರಾಜು ತೆಂಗಿನ ಕಾಯಗಳ ತಿಳಿಯ ನೀರಾಜು ತೆಂಗಿನ ಕಾಯಗಳ ತಿಳನೀರ ನಾ ತಂದ ತೆಂಗಿನ ಕಾಯಗಳ ತಿಳನೀರ ನಾ ತಂದ ಬಂಗಾರದ ಪಾದ ನಾ ತೊಳದೇನ ಜೋ ಬಂಗಾರದ ಪಾದ ನಾ ತೊಳದೇನ ಜೋ ಬಂಗಾರದ ಪಾದ ನಾ ತೊಳದೇನ ಜೋ ಬಂಗಾರದ ಪಾದ ನಾ ತೊಳದೇನ ಜೋ ಕಾತಿದೆ ಕಂದಯ್ಯ ಹಾಲನ್ನ ಕಾದಿಲ್ಲ ಯಾ ಕಾತಿದೆ ಕಂದಯ್ಯ ಹಾಲನ್ನ ಕಾದಿಲ್ಲ ಬೆಳೆ ಬಟ್ಟಲ ಬೆಳಗಿಲ್ಲ ಜೋ ಬೆಳೆ ಬಟ್ಟಲ ಬೆಳಗಿಲ್ಲ ಜೋ ಬೆಳೆ ಬಟ್ಟಲ ಬೆಳಗಿಲ್ಲ ಜೋ ಬೆಳ್ಳಿ ಬಟ್ಟಲ ಬೆಳ್ಳಾಗಿಲ್ಲ ಜೋ ಬೆಳ್ಳಿಯ ಬಟ್ಟಲ ಬೆಳಗಿಲ್ಲ ಕಂದಯ್ಯ ಬೆಳ್ಳಿಯ ಬಟ್ಟಲ ಬೆಳಗಿಲ್ಲ ಕಂದಯ್ಯ ತೆಳ್ಳನ ಬಟ್ಟೆ ಕಳ್ಳನವಟ್ಟೆ ಅಸಾದಿಲ್ಲ ಜೋ ಜೋ ಕಳ್ಳನವಟ್ಟೆ ಅಸಾದಿಲ್ಲ.